ಪ್ರಣಾಮಿಯ ರೈತ ಬಾಂಧವರಿಗೆಲ್ಲ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ವಿಷಯ ಮಕ್ಕಳ ಓದಿಗೆ ಒತ್ತಡ ಬೇಡ. ಭಾಗವಹಿಸುತ್ತಾರೆ ಎಂ ಶೋಭಾ, ಪಿಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ನಂತರದಲ್ಲಿ ಮತ್ತೊಂದು ಪ್ರಾಯೋಜಿತ ಕಾರ್ಯಕ್ರಮ ಅಡಿಕೆ ಅರಿಕೆ, ಪ್ರಾಯೋಜಕರು ಮ್ಯಾಮ್ಕೋಸ್ ಶಿವಮೊಗ, ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಚಿತ್ರದುರ್ಗ ನಗರದ ಚಳ್ಳಕೆರೆ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಲಿರುವ ಎಸ್ಆರ್ಬಿಎಂಎಸ್ ರೋಟರಿ ಸೇವಾ ಭವನದಲ್ಲಿ ಕಾರ್ಯನಿರ್ವಹಿಸಲು ಫಿಸಿಯೋಥೆರಪಿಸ್ಟ್, ಎಕ್ಸಿಕ್ಯೂಟಿವ್ ಟ್ರೈನರ್ಸ್ ಫಾರ್ ಸ್ಕಿಲ್ ಡೆವಲಪ್ಮೆಂಟ್, ಫಾರ್ಮಸಿಸ್ಟ್ ಹಾಗೂ ಪ್ಯೂನ್ಸ್ಗಳು ಬೇಕಾಗಿದ್ದಾರೆ. ಫಿಸಿಯೋಥೆರಪಿಸ್ಟ್ ಹುದ್ದೆಗೆ ಫಿಸಿಯೋಥೆರಪಿಯಲ್ಲಿ ಬಿಎಸ್ಸಿ ಅಥವಾ ಎಂಎಸ್ಸಿ ಪದವಿಯನ್ನು ಹೊಂದಿದ್ದು ಕನಿಷ್ಠ 3 ವರ್ಷಗಳ ಅನುಭವವುಳ್ಳವರಾಗಿರಬೇಕು. ಎಕ್ಸಿಕ್ಯೂಟಿವ್ ಟ್ರೈನರ್ಸ್ ಫಾರ್ ಸ್ಕಿಲ್ ಡೆವಲಪ್ಮೆಂಟ್ ಹುದ್ದೆಗೆ ಉತ್ತಮ ಸಂವಹನ ಕೌಶಲ್ಯ ಉಳ್ಳವರಾಗಿರಬೇಕು. ಇಂಗ್ಲಿಷ್ ಹಾಗೂ ಕಂಪ್ಯೂಟರ್ನಲ್ಲಿ ಪ್ರಾವೀಣ್ಯತೆ ಹೊಂದಿರಬೇಕು. 2 ವರ್ಷಗಳ ಅನುಭವ ಉಳ್ಳವರಿಗೆ ಆದ್ಯತೆ ನೀಡಲಾಗುವುದು. ಫಾರ್ಮಸಿಸ್ಟ್ ಹುದ್ದೆಗೆ ಫಾರ್ಮಸಿಯಲ್ಲಿ ಪದವಿಯನ್ನು ಹೊಂದಿರಬೇಕು, 1 ವರ್ಷದ ಅನುಭವವಿರಬೇಕು. 2 ಪ್ಯೂನ್ಸ್ ಹುದ್ದೆಗಳು ಖಾಲಿ ಇದ್ದು ವಿದ್ಯಾರ್ಹತೆ, ಎಸ್ಎಸ್ಎಲ್ಸಿ ಪಾಸ್ ಆಗಿರಬೇಕು. ಆಕರ್ಷಕ ವೇತನ ನೀಡಲಾಗುವುದು. ಆಸಕ್ತರು ಮಾಹಿತಿಗಾಗಿ ಸಂಪರ್ಕಿಸಿ ಕೆ ಮಧುಪ್ರಸಾದ್ 9448115088, ಎವಿ ಮೂರ್ತಿ 9880031266. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣು ಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಕರ್ನಾಟಕ ಸರ್ಕಾರದ ಲೋಕಾಯುಕ್ತ ಇಲಾಖೆಯ ಗೌರವಾನ್ವಿತ ಉಪ ಲೋಕಾಯುಕ್ತರು ಹಾಗೂ ಗೌರವಾನ್ವಿತ ನ್ಯಾಯಾಧೀಶರಾದ ಬಿ ವೀರಪ್ಪ ಅವರು ಇದೇ ತಿಂಗಳ 22/4/2025 26/4/2025 5 ದಿನಗಳ ಕಾಲ ದಾವಣಗೆರೆ ಜಿಲ್ಲೆಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಗೌರವಾನ್ವಿತ ಉಪ ಲೋಕಾಯುಕ್ತರು ಹಾಗೂ ಅವರ ಸಿಬ್ಬಂದಿ ವರ್ಗ ಸಾರ್ವಜನಿಕ ಅಹವಾಲುಗಳನ್ನ, ದೂರುಗಳನ್ನ, ಮೇಲ್ಮನವಿಗಳನ್ನ ಸ್ವೀಕರಿಸಿ ಸ್ಥಳದಲ್ಲಿಯೇ ವಿಚಾರಣೆ ನಡೆಸಲಿದ್ದಾರೆ ಹಾಗೂ ಬಹಳ ವರ್ಷಗಳಿಂದ ಬಾಕಿ ಇರುವ ವಿವಾದಗಳನ್ನು ವಿಚಾರಣೆ ನಡೆಸಿ ಸ್ಥಳದಲ್ಲಿಯೇ ತೀರ್ಪು ನೀಡಿ ಬಗೆಹರಿಸಲಿದ್ದಾರೆ. ದಾವಣಗೆರೆ ಜಿಲ್ಲೆಯ ಸಾರ್ವಜನಿಕರು ಇದರ ಸದುಪಯೋಗವನ್ನ ಮಾಡಿಕೊಳ್ಳುವಂತೆ ದಾವಣಗೆರೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ವಾರ್ತಾ ಇಲಾಖೆ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಈಗ ಕೇಳಿ ಆಕಾಶವಾಣಿ. ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಮಕ್ಕಳ ಓದಿಗೆ ಒತ್ತಡ ಬೇಡ ಕುರಿತು ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ, ಸೋಮೇನಹಳ್ಳಿ. ಓದದ್ ಬಿಟ್ಟು ನಿನಗ್ ಬೇರೆ ಬದುಕು ಅಂತ ಏನಾರು ಹೇಳ್ತೀವ ನಾವು, ಅದನ್ನಾರು ನೆಟ್ಟಗ್ ಮಾಡಬಾರ್ದ? ಏನಾಗಿರೋದ್ ನಿನಗ್ ದಾಡಿ ಅಂತೀನಿ. ಅದ್ ಏನ್ ಗಂಗಮ್ಮ ನಿನ್ ತೊಂದ್ರೆ? ಅದ್ಯಾಕ ಹಂಗ ಯಾರನ್ನೋ ಬೈತಾ ಇದೀಯಾ? ಇನ್ಯಾರನ್ನಪ್ಪ ಐತಲ್ಲ ಈ ದಡ್ಡ ಶಿಖಮಣಿ ಇದನ್ನೇ ಕಣಪ್ಪ. ಅದ್ ಏನ್ ಮಾಡ್ತು ಅಂತ ಹಂಗ ಆಡ್ತೀಯ? ಆಡೋ ಕೂಸು, ಏನೋ ಸಣ್ಣ ಪುಟ್ಟ ತರಲೆ ಮಾಡಿದ್ದು ಅದಕ್ಕೆ ಹಂಗ ಆಡೋದು? ಸುಮ್ನೆ ಇರಪ್ಪ ನೀನು, ಅದನ್ನ ವಹಿಸ್ಕೊಂಡು ಬರ್ಬೇಡ. ನಿನ್ಗೇನ್ ಗೊತ್ತು ಇದು ಮಾಡಿರೋ ಘನಂದಾರಿ ಕೆಲ್ಸ? ಅದೇನಪ್ಪ ಅಂತ ತಪ್ಪು ಮಾಡಿರೋದು? ಈ ಸಾರಿ ತಿಂಗಳ ಪರೀಕ್ಷೆಯಲ್ಲಿ 20 ನಂಬರ್ಗೆ ಬರೇ 10 ನಂಬರ್ ಬಂದವೇ. ಹಿಂಗಾದ್ರೆ ಗತಿ ಆದಂಗೆ ಬಿಡು. ಎಷ್ಟನೇ ಕ್ಲಾಸ್ ಓದ್ತಾ ಇರೋದದು? ಅದೇ ಅಂತದ 2 ಕೆಜಿ ಅಂತ ಕಣಪ್ಪ, ಅದನ್ನು ಸರಿಯಾಗಿ ಹೇಳಕ್ಕೆ ಬರಲ್ಲ ನಂಗೆ. ಅದು 2 ಕೆಜಿ ಅಲ್ಲ ಕಣ ಗಂಗಮ್ಮ, 1 ಕೆಜಿ ಅಂತ ಅಲ್ಲವಾ. ಈ ವಯಸ್ಸಿನಲ್ಲಿ ನಿಂಗೆ ಇದನ್ನ ಹೇಳಕ್ ಬರಲ್ಲ. ಆ ಪುಟ್ಟ ಏನ್ ಮಾಡಿತು ಹೇಳು ಅಷ್ಟಕ್ಕೂ. ಅದು ಯಾವ ಬಾರಿ ದೊಡ್ಡ ಕ್ಲಾಸ್ ಹೋಗ್ತೀನಿ, ಯಾವ ದೊಡ್ಡ ಪರೀಕ್ಷೆ ನೀನೇ ಹೇಳವ. ಗಂಗಮ್ಮ, ನಿಮ್ಮ ಅಡಿಕೆ ತೋಟದಲ್ಲಿ ಗೊಬ್ಬರ ಹಾಕೋ ಕೆಲಸ ಐತೆ ಅಂತ ನಮ್ಮನ್ ಕರೆದು ನೀನೇ ತಯಾರಾಗಿಲ್ವಲ್ಲವ್ವ. ನಾನು ಜಯ ಇಬ್ರು ಎಲ್ಲಿ ತಡವಾಯ್ತು ಅಂತ ಓಡ್ ಬಂದ್ವಿ. ಹ್ಮ್ ಕಣವ, ನಡೀರಿ, ಬೇಗ ಹೋದ್ರೆ ಬದುಕ್ ಸಾಗುತ್ತೆ, ಮಾಡೋ ಕೆಲ್ಸ ಬೇಗ ಮಾಡ್ಬೇಕಲ್ಲವ. ನಡೀರವ ಹೋಗಣ, ನಂದು ಇದ್ದಿದ್ದೇಯ, ನಾನ್ ತಾನೇ ಎಷ್ಟು ಅಂತ ಹೇಳಿ. ಏ ನಡಿಯವ ಸುಮ್ನೆಯ, ಏನ್ ಸೀಮೆಗಲ್ದ ಆಡ್ದಂಗ ಆಡ್ತೀಯ ನೀನು? ಓದ ಕಾಲಕ್ಕೆ ಅವೇ ಓದ್ಕೆಂತವೆ. ಈಗ ಅಂಗಮ್ಮನಿಗೆ ನಾನಂತೂ ಓದ್ಲಿಲ್ಲ, ಮನೇಲಿರೋ ಮಕ್ಳು ಚೆನ್ನಾಗಿ ಓದ್ಲಿ ಅನ್ನೋ ಆಸೆ. ಅದಕ್ಕೆ ಮಕ್ಳಿಗೆ ಕೊಡೋಕ್ ಆಟ ಒಂದೆರಡಲ್ಲ. ನಮ್ ಕೈಲ ಆಗ್ಲಿಲ್ಲ ಅಂದ್ರೆ ನಮ್ ಮಕ್ಳು ಮಾಡ್ಲಿ, ಅವರಿಂದ ಆಗ್ಲಿಲ್ಲ ಅಂದ್ರೆ ಮೊಮ್ಮಕ್ಳು ಮಾಡ್ಲಿ ಅನ್ನೋದು ಯಾವ ನ್ಯಾಯ ಹೇಳಿ ಮತ್ತೆ? ನೀವ್ ಹೇಳದ್ ನೋಡ್ರಪ್ಪ ಹೆಂಗೈತಿ ಅಂತ. ಹಂಗಾರೆ ಮಕ್ಳು ಓದೋದೇ ಬೇಡವಾ ಅಂತೀರಾ? ಓದೋದನ್ನ ಬೇಡ ಅಂತ ಯಾರಾದ್ರೂ ಹೇಳ್ತಾರಾ? ಹಂಗಂತ ಹೇಳ ಕಾಲುವ ಇದು. ವಿದ್ಯೆ ಉಳ್ಳವ ನಮಕವು ಮುದ್ದು ಬರುವಂತಕ್ಕು, ವಿದ್ಯೆ ಇಲ್ಲದವರ ಬರಿಮುಖವು ಆಳೂರ ಹದ್ದಿನಂತಕ್ಕೂ ಸರ್ವಜ್ಞ ಅಂತ ಹೇಳಿಲ್ವಾ? ಶಿಕ್ಷಣ ಅನ್ನೋದು ಅಗತ್ಯವಾಗಿ ಬೇಕು, ಆದ್ರೆ ಅದೊಂದೇ ಎಲ್ಲದೂ ಅಲ್ಲ ಕಣಗಂಗಮ್ಮ. ಅದೇನಂತ ಸ್ವಲ್ಪ ಬಿಡಿಸೇಳಪ್ಪ ಶಿವಣ್ಣ. ಅದು ಹಿಂಗೆ ಕಣ್ಗೌರ, ಉತ್ತಮವಾದ ಜೀವನಕ್ಕೆ ಅಕ್ಷರ ಜ್ಞಾನ ಬೇಕು, ಆದ್ರೆ ಮಾರ್ಕ್ಸು ನಂಬರು ಅದೆಲ್ಲ ತುಂಬಾ ಮುಖ್ಯವಾದ ವಿಷಯ ಆಗಬಾರ್ದು ಅಂತ. ಏ ಸುಮ್ನೆ ಇರ್ ಜಯಮ್ಮ, ಉದ್ಯೋಗಕ್ಕೆ ಹೋಗೋದಾದ್ರೆ ಅಲ್ಲಿ ಎಷ್ಟು ನಂಬರ್ ಬಂದವೆ ಅಂತಾನೆ ಯಾಕೆ ಕೇಳೋದು? ನೀನು ಹೆಂಗ್ ಪಾಸ್ ಮಾಡಿದೀಯೋ ಏನೋ, ಒಟ್ನಲ್ಲಿ ನೂರಕ್ಕೆ ನೂರು ನಂಬರು ಬರ್ಬೇಕು ನೋಡು. ಅದು ಕೂಡ ಸತ್ಯವಾದ ಮಾತೆ ಬಿಡವ್ವ. ನಮ್ಮ ಶಿಕ್ಷಣದ ಪದ್ಧತಿಲಿ ಎಲ್ಲೋ ಏನೋ ಲೋಪ ಇದ್ದಂಗಿದೆ. ಅಕ್ಷರ ಅನ್ನೋದು ಒಳ್ಳೆಯ ನಡವಳಿಕೆ, ಉತ್ತಮವಾದ ಸಮಾಜ ನಿರ್ಮಾಣ ಮಾಡಬೇಕು. ಯಾಕೋ ನೀನ್ ಹೇಳೋದು ಹೇಳ್ದಂಗೆ ಅನಿಸ್ತಾ ಇಲ್ಲಪ್ಪ. ಶಿಕ್ಷಣ ಅನ್ನೋದು ವಿನಯ, ವಿಕಾಸ, ಸನ್ನಡತೆ, ಜೀವಪರತೆ, ಸ್ನೇಹ, ಸಕಾರ ಇದನ್ನೆಲ್ಲ ಕಲಿಬೇಕು. ಆದ್ರೆ ಎಷ್ಟರ ಮಟ್ಟಿಗೆ ಇದೆಲ್ಲ ಸಾಧ್ಯ ಆಗ್ತೈತೆ ಅಂತ ಅನುಮಾನ ಕಣಪ್ಪ. ಬರೀ ಅಕ್ಷರನ ಓದೋಕೆ ಬರೆಯೋಕೆ ಬಂದ್ರೆ ಅವ್ರನ್ನ ವಿದ್ಯಾವಂತರು ಅಂತ ಹೇಳಕ್ಕಾಗಲ್ಲ ಬಿಡು. ನಿಂದೊಳ್ಳೆ ಕತೆ, ಓದೋದು ಬರೆಯೋದು ಕಲಿಯೋಕೆ ತಾನೆ ಸ್ಕೂಲ್ಗೆ ಹೋಗೋದು, ಅದನ್ ಕಲಿಬೇಡ ಅಂದ್ರೆ ಹೆಂಗೆ? ನೀವ್ ಹೇಳಿದ್ನೆಲ್ಲ ಮನೆಯಲ್ಲೇ ಕಲ್ಸ್ಬಾರ್ದು ಅಂತ ಹೇಳಿ. ಮನೆಯಲ್ಲಿ ಕಲ್ಸೋದು ಬೇಡ ಅಂದರೆ ಯಾರು? ಒಳ್ಳೆ ಬುದ್ಧಿ ಕಲಿಯೋಕೆ ಮನೆ, ಶಾಲೆ, ಸಮಾಜ, ಸಂಘಟನೆ ಎಲ್ಲಾದ್ರೆ ಏನು? ಒಟ್ಟಿನಲ್ಲಿ ಮಕ್ಕಳು ಉತ್ತಮವಾದ ವಿಚಾರಗಳನ್ನು ಕಲಿತರೆ ಒಂದೊಳ್ಳೆ ಸಮಾಜ ನಿರ್ಮಾಣ ಮಾಡಕ್ಕೆ ಸಾಧ್ಯ ಆಗುತ್ತೆ. ಇದು ಯಾರೋ ಒಬ್ಬರ ಹೊಣೆಗಾರಿಕೆ ಅಲ್ಲ ಶಿವಣ್ಣ, ಇಡೀ ಸಮಾಜ, ಆಡಳಿತ ವ್ಯವಸ್ಥೆ ಇದರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕು. ನಮ್ ಸ್ವಾರ್ಥ ಅಹಂಕಾರಕ್ಕೆ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಎಲ್ರು ಅದನ್ನ ತಿಳ್ಕೊಂಡು ನಡ್ಕೊಂಡ್ರೆ ದೇಶ ಉಳಿಯುತ್ತೆ, ಇಲ್ಲಾಂದ್ರೆ ಇತಿಹಾಸ ಯಾವತ್ತು ನಮ್ಮನ್ನ ಕ್ಷಮಿಸಲ್ಲ. ನಮ್ಮಂತವ್ರಿಗೆ ಇದು ಅರ್ಥ ಆಗೋದು ಇಲ್ಲ. ಆದ್ರೂ ತಾನೆ ನಾವೇನ್ ಮಾಡ್ಬೇಕಾಗುತ್ತೆ? ನಮಗೆ ಬೇಕಾಗಿರೋದು ನಮ್ ಮಕ್ಳಿಗೊಂದ್ ಕೆಲ್ಸ ಅಷ್ಟೇ ಅಲ್ವಾ? ಯಾರದೋ ವಿಚಾರಗಳನ್ನ ಅಮಾಯಕರ ಮೇಲೆ ಹೇರೋದು ಒಂದು ದೇಶದ ಭವಿಷ್ಯ ದೃಷ್ಟಿಯಿಂದ ಒಳ್ಳೇದಲ್ಲ. ಈಗಾಗ್ಲೇ ನೂರಾರು ವರ್ಷಗಳ ಕಾಲ ಗುಲಾಮಗಿರಿ ಅನುಭವಿಸಿದ್ದೀವಿ, ಮತ್ತೆ ಆ ಸ್ಥಿತಿಗೆ ಹೋಗಕ್ಕೆ ನಾವು ಅವಕಾಶ ಮಾಡಿಕೊಡಬಾರದು. ಅದಿರ್ಲಿ, ಇವತ್ತಿನ ಪತ್ರಿಕೆ ನೋಡಿದ್ರ? ಮಕ್ಕಳು ಸರಿಯಾಗಿ ಓದಿಲ್ಲ ಅಂತ ಪರೀಕ್ಷೆಯಲ್ಲಿ ಮಾರ್ಕ್ಸ್ ಕಮ್ಮಿ ಬಂದವೆ ಅಂತ ಹೇಳಿ ಇಡೀ ಕುಟುಂಬ ಆತ್ಮಹತ್ಯೆ ಮಾಡಿಕೊಂಡಿದೆ. ನಾನು ನೋಡ್ದೆ ಗೌರ, ಅವರೆಲ್ಲ ವಿದ್ಯಾವಂತ ಕುಟುಂಬದವರು, ಅಂತವ್ರೇ ಹಿಂಗ್ ಮಾಡಿದ್ರೆ ನಮ್ಮ ಗಂಗಮ್ಮನ ಅಂತವ್ರಿಗೆ ಗತಿ ಏನ್ ಹೇಳು? ಮಕ್ಕಳು ಚೆನ್ನಾಗಿ ಓದ್ಲಿಲ್ಲ ಅಂತ ಬಯ್ಯೋದೇನು ಇದ್ದಿದ್ದೇಯ, ಅದ್ ಬಿಟ್ಟು ಮನೆ ಮುಂದೆಲ್ಲ ಪ್ರಾಣ ಕಳ್ಕೊಳೋದು ಅಂದ್ರೆ ಎಂತ ಕಾಲ ಬಂತವ? ಹಂಗಂತ ಬೈಯೋದು ಮಾತ್ರ ಸರಿ ಅಂತ ಬೇಡ ಗಂಗಮ್ಮ. ಆಡ್ತಾ ಆಡ್ತಾ ರಾಗ ಕೊರಕ್ತಾ ಕೊರಕ್ತಾ ರೋಗ ಅಂದಂಗೆ, ಇದು ಕೂಡ ಹಂಗಯ್ಯ. ಅತಿಯಾದ್ರೆ ಹಿಂಗೆಲ್ಲ ಆಗೋದು. ಪರೀಕ್ಷೆಯಲ್ಲಿ ಫೇಲಾದೆ ಅಂತ ಪ್ರತಿ ವರ್ಷ ಮಕ್ಕಳು ಆತ್ಮಹತ್ಯೆ ಮಾಡ್ಕಂತಾನೇ ಇರೋದು ನೋಡಲ್ವಾ? ಅದಿರ್ಲಿ ಮಾರಾಯ, ನನಗಿಂತ ಬೇರೆ ಯಾರಿಗೋ ಜಾಸ್ತಿ ನಂಬರ್ ಬಂತು ಅಂತಾನು ಏನೇನೋ ಮಾಡ್ಕೊಳ್ತವಿ. ಮನೆಯವರ ಒತ್ತಡ, ಶಾಲೆಯಲ್ಲಿ ಪೈಪೋಟಿ, ಅನಾರೋಗ್ಯಕರವಾದ ಸ್ಪರ್ಧೆ ಇದೆಲ್ಲದರಿಂದ ಮಕ್ಕಳು ನಲಿಗೆ ಹೋಗ್ತಾರೆ. ಇಷ್ಟಿಷ್ಟೇ ಗೊಬ್ಬರ ತುಂಬಿದ್ರೆ ಇಡೀ ತೋಟಕ್ಕೆ ಗೊಬ್ಬರ ಹಾಕಿ ಮುಗಿಸೋದ ಯಾವಾಗ ನಾವು? ಬರೀ ಮಾತೆ ಆಯ್ತು, ತಗಳಿ ತಗಳಿ. ಆಯ್ತು ತಗಳಪ್ಪ, ಜಾಸ್ತಿನೇ ತುಂಬಿದ್ರಾಯ್ತು. ಆದ್ರೆ ಮಕ್ಕಳು ಪಾಪ, ಅವೇನು ಮಾರ್ಕ್ಸ್ ತೆಗಿಯೋ ಮಷಿನ್ಗಳ, ಅವಕ್ಕೂ ಒಂದು ಮನಸ್ಸು, ಆಸೆ, ಆಕಾಂಕ್ಷೆ ಇರಲ್ವ? ಹ್ಞೂ ಕಣವ, ನಾನು ಡಾಕ್ಟರ್ ಆಗ್ಬೇಕು ಅಂದ್ಕೊಂಡಿದ್ದೆ, ಆಗ್ಲಿಲ್ಲ. ನಾನು ಇಂಜಿನಿಯರ್ ಆಗ್ಬೇಕು ಅಂದ್ಕೊಂಡಿದ್ದೆ, ನನ್ನ ಕೈಲ ಆಗ್ಲಿಲ್ಲ ಅಂತ ಅದನ್ನ ನಮ್ಮ ಮಕ್ಕಳ ಮುಖಾಂತರ ಮಾಡ್ಸಕ್ಕೆ ಪ್ರಯತ್ನ ಮಾಡ್ತೀವಿ. ಅದ್ರ ಜೊತೆಗೆ ಪಕ್ಕದ ಮನೆ ಮಕ್ಕಳು, ನೆಂಟ್ರ ಮಕ್ಕಳು, ಸ್ನೇಹಿತರ ಮಕ್ಕಳು, ಅವರು ಇವರು ಓದ್ತಾರೆ ಅಂತ ನಮ್ಮ ಮಕ್ಕಳನ್ನ ಓದು ಓದು ಅಂತೀವಿ, ಅಷ್ಟಕ್ಕೂ ಅದರಲ್ಲಿ ತಪ್ಪೇನು ಅಂತ? ಅದ ಹಂಗಲ್ಲ ಗಂಗಮ್ಮ, ಈಗ ನಿನ್ನೆ ತಗೊಳ್ಳವ ಜಮೀನ್ ಕೆಲಸದಲ್ಲಿ ನಿನ್ ಮೀರ್ಸೋರ್ ಯಾರು ಇಲ್ಲ. ಇದನ್ ಬಿಟ್ಬಿಟ್ಟು ನಿನ್ ರೈಲ್ ಓಡಿಸು ಅಂದ್ರೆ ನಿನ್ ಕೈ ರೈಲ್ ಓಡಿಸಕ್ ಆಗತ್ತಾ? ಯಾಕಾಗಲ್ಲ, ಜಾತ್ರೆಯಲ್ಲಿ ಒಂದು ಆಟದ ರೈಲ್ ಕೊಡ್ಸಿ ಹೆಂಗ್ ಓಡಿಸುತ್ತೆ ನೋಡು. ಒಳ್ಳೆ ಚೆನ್ನಾಗಿ ಹೇಳ್ದೆ ಗೌರ. ಇದು ಹಂಗೆ ಗಂಗಮ್ಮ, ಮಗುವಿನ ಶಕ್ತಿ ಆಸಕ್ತಿ ಏನಿರುತ್ತೆ ಅಂತ ದೊಡ್ಡವರು ಗಮನಿಸಿ ಅದಕ್ಕೆ ಪ್ರೋತ್ಸಾಹ ಕೊಡ್ಬೇಕು. ಅದನ್ ಬಿಟ್ಟು ನಮ್ಮ ಅಭಿಪ್ರಾಯನ ಅವ್ರ ಮೇಲೆ ಎರಕ್ ಹೋದ್ರೆ ಮಕ್ಕಳು ಇನ್ನಿಲ್ಲದ ಮಾನಸಿಕ ಹಿಂಸೆಗೆ ಒಳಗಾಗ್ತಾರವ. ಅದ್ ಸರಿ, ಅವ್ರ ಬದುಕು ಚೆನ್ನಾಗಿರೋದ್ ಬೇಡ್ವಾ? ಪರೀಕ್ಷೆಯಲ್ಲಿ ನಂಬರ್ ಬಂದ್ರೆ ಮಾತ್ರ ಜೀವನ ನಡೆಯೋದು ಅನ್ನೋದು ತಪ್ಪು. ಅಕ್ಷರ ಕಲ್ತು ಬಾಳ್ಮೆ ಮಾಡ್ಲಾರ್ದವು ಎಷ್ಟೋ ಜನ ಇದಾರೆ. ಏನೋ ಓದದೇ ದೊಡ್ಡ ದೊಡ್ಡ ಸಾಧನೆ ಮಾಡಿದವರು ಬೇಕಾದಷ್ಟು ಜನ ಇದ್ದಾರೆ. ಅದರ ಅರ್ಥ ಓದಬಾರದು ಅಂತಲ್ಲ. ಶಿಕ್ಷಣ, ಅದರಲ್ಲೂ ಗುಣಮಟ್ಟದ ಶಿಕ್ಷಣ ಕಡ್ಡಾಯವಾಗಿ ಎಲ್ರಿಗೂ ಬೇಕು. ಆದ್ರೆ ಅದರಿಂದನೇ ಎಲ್ಲದೂ ಆಗುತ್ತೆ ಅಂತ ಅಲ್ಲ. ಓದದೇ ಬೇರೆ, ಸಾಧನೆ ಮಾಡೋದೇ ಬೇರೆ ಅಂತೀರಾ? ಸರಿಯಾಗಿ ಹೇಳಿದೆ ನೋಡು ಗಂಗಮ್ಮ, ಗಾದೆನೇ ಇಲ್ವೇ ಓದು ಒಕ್ಕಾಲು ಬುದ್ಧಿ ಮೊಕ್ಕಾಲು ಅಂತ. ಇತ್ತೀಚೆಗೆ ಎಲ್ಲಾ ಕಡೆನೂ ಪೈಪೋಟಿ ಅಂತ ಹೇಳಿ ಮಕ್ಕಳನ್ನ ಅದಕ್ಕೆ ತಯಾರು ಮಾಡಕ್ಕೆ ನೋಡ್ತೀವಿ. ಆದ್ರೆ ಆ ಎಳೆಯ ಮನಸ್ಸುಗಳು ಅನುಭವಿಸೋ ನೋವು ನಮಗೆ ಅರ್ಥ ಆಗಲ್ಲ. ನಾವು ಎಳೆಯರು, ನಾವು ಗೆಳೆಯರು, ಹೃದಯ ಹೂವಿನ ಅಂದರ, ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸದು ಸುಂದರ ಅನ್ನ ಕವಿವಾಣಿ ಎಷ್ಟು ಅರ್ಥಪೂರ್ಣವಾಗಿದೆ ನೋಡಿ. ಅದು ನಿಜ ಜಯಮ್ಮ. ಒಬ್ಬರ ಕನಸು, ಅಭಿಪ್ರಾಯ, ಆಲೋಚನೆ, ನಂಬಿಕೆ, ಆಚರಣೆಗಳಿಗೆ ಅಡ್ಡಿ ಮಾಡುವ ಅಧಿಕಾರ ಯಾರು ಎಷ್ಟು ದೊಡ್ಡವರಾಗಿದ್ರು ಸಹ ಎಂಥದೇ ಬಟ್ಟೆ ಹಾಕಿದ್ರೂ ಇರಲ್ಲ ಅನ್ನೋ ಸತ್ಯ ನಂಗೆ ಈಗ ಗೊತ್ತಾಯ್ತು ಕಣಪ್ಪ. ನಾವೇ ಇಂದ್ರ, ಚಂದ್ರ, ದೇವೇಂದ್ರ ಅದು ಹೋಗ್ಲಿ, ನಾವೇ ಭಗವಂತ ಅಂತ ತಿಳ್ಕೊಂಡ ಜನಕ್ಕೂ ಇದು ಅರ್ಥ ಆದ್ರೆ ಒಳ್ಳೇದು. ಎಲ್ಲಾದ್ರಲ್ಲೂ ನಾ ಮುಂದೆ ತಾ ಮುಂದೆ, ನಾನ್ ದೊಡ್ಡವನು ಅವರು ನಮ್ಮವರು ಇವರು ಬೇರೆಯವರು ಅಂತ ಹೋದ್ರೆ ದೇಶ ಉದ್ಧಾರ ಆಗದೆಂಗೆ? ಮಕ್ಕಳ ಮನಸ್ಸಿನಲ್ಲೂ ಇಂಥ ಈನ ವಿಚಾರಗಳನ್ನು ತುಂಬಿ ಅವರ ಭವಿಷ್ಯಕ್ಕೆ ಪೆಟ್ಟು ಕೊಡ್ತೀವಿ. ಸಜ್ಜನರ ವೇಷ ಧರಿಸಿ ಮುಖವಾಡ ಹಾಕೊಂಡು ಒಂದು ಅನ್ನೋದನ್ನ ಎರಡು, ಎರಡು ಅನ್ನೋದನ್ನ ಮೂರು, ಹಿಂಗೆ ಇಡಿಯಾಗಿರೋದನ್ನ ಬಿಡಿ ಬಿಡಿಯಾಗಿ ಮಾಡೋ ಕೆಲಸ ಯಾರ ಸುಖಕ್ಕೆ ಅಂತ ಅರ್ಥ ಆಗ್ತಿಲ್ಲ. ಪಾಪ ಆ ಮಗನ ಸರಿಯಾಗಿ ಆಟ ಆಡಕ್ಕೆ ಹಾಡೇಳಕ್ಕೆ ಬಿಡ್ತಾ ಇರ್ಲಿಲ್ಲ ನಾನು. ಇನ್ಮೇಲೆ ಹಂಗೆಲ್ಲ ಮಾಡಲ್ಲ ಕಣಪ್ಪ ನಾನು. ಚಿಕ್ಕಂದಿನಲ್ಲಿ ನಾವು ಮಕ್ಕಳನ್ನ ಯಾವ ರೀತಿ ಬೆಳೆಸ್ತೇವೋ ಅದ್ರ ಮೇಲೆ ಅವ್ರು ದೊಡ್ಡವರಾದ ನಂತರ ಸಜ್ಜನರು ಅಥವಾ ದುರ್ಜನರಾಗ್ತಾರೆ. ಮಕ್ಕಳ ಮನಸ್ಸು ಹಸಿ ಮಡಿಕೆ ಇದ್ದಂಗೆ ಯಾವ ಆಕಾರಕ್ಕೆ ಬೇಕಾದ್ರೂ ತರಬಹುದು, ಅದು ನಮ್ ಕೈಲಿರುತ್ತೆ. ನಾವು ಅವರ ಕನಸಿಗೆ ಬೆಂಬಲವಾಗಿ ಪೂರ್ವಕವಾಗಿ ನಿಲ್ಬೇಕೇ ಹೊರತು ನಮ್ಮ ಕನಸುಗಳನ್ನ ಅವ್ರ ಮೂಲಕ ನನಸು ಮಾಡುವ ಉಚ್ಚತನಕ್ಕೆ ಮಾತ್ರ ಕೈ ಹಾಕ್ಬಾರ್ದು. ಹೋದ್ ವರ್ಷ ನಮ್ಮ ಪರಿಚಯಸ್ಥರ ಮನೆ ಹುಡುಗ ಹಿಂಗೆ ಪೇಲಾದೆ ಅಂತ ಹೇಳಿ ಏನೋ ಮಾಡ್ಕೊಂಡು ಹೋಗೇ ಬಿಡ್ತಪ್ಪ. ಪಾಪ ಇಷ್ಟು ದಿವಸ ಸಾಕಿ ಸಲ್ಸಿ ಸಲುಯಿರೋ ಸ್ಥಿತಿ ಏನಾಗ್ಬೇಕು ಹೇಳು. ಯಾವಾಗ್ಲೂ ಅದೇ ಕತೆ. ಪರೀಕ್ಷೆ ರಿಸಲ್ಟ್ ಬಂತು ಅಂದ್ರೆ ಪೇಪರ್, ಟಿವಿ ಎಲ್ಲಾ ಕಡೆನೂ ಬರೀವೇ ಸುದ್ದಿಗಳು. ಮಕ್ಕಳು ತುಂಬಾ ದುರ್ಬಲವಾದ ಮನಸ್ಥಿತಿ ಬೆಳೆಸ್ಕೊಳ್ತಾ ಇದ್ದಾರೆ. ಓದು ಬರಹ ಗೊತ್ತಿಲ್ಲದವರಿಗಿಂತ ಹೆಚ್ಚು ಓದಿರೋ ರೀತಿ ಈ ರೀತಿ ಆಗ್ತಾ ಇದ್ದಾರೆ ಅಂದ್ರೆ ದೋಷ ಎಲ್ಲಿದೆ ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ವಿಚಾರ ಮಾಡಲೇಬೇಕು. ನಮ್ಮ ಶಿಕ್ಷಣ ಪದ್ಧತಿ ಕುರಿತು ವಿಮರ್ಶೆ ಮಾಡಬೇಕು ಕಣಪ್ಪ. ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ, ದೃಢ ಮನಸ್ಸು, ನಿರ್ಧಾರ ತಗೊಳ್ಳೋ ಶಕ್ತಿ, ಜೀವನ ಮೌಲ್ಯಗಳು, ದೇಶದ ಏಳಿಗೆ, ಒಗ್ಗಟ್ಟು, ಮಾನವರೆಲ್ಲ ಒಂದೇ ಧರ್ಮ ಅನ್ನೋ ವಿಶಾಲ ಮನೋಭಾವ ಇಲ್ಲದ ಇದನ್ನೆಲ್ಲ ಕಲಿಸದ ಶಿಕ್ಷಣ ನಿಜವಾದ ಶಿಕ್ಷಣ ಅಂತ ಹೇಳೋಕಾಗಲ್ಲ ಕಣಪ್ಪ. ನಾವು ಪಟಪಟ ಅಂತ ಕಣ್ಣು ಮುಚ್ಕೊಂಡು ಬಿಡದ್ರೊಳಗೆ ಮಾಡೋ ಒಂದ್ ಸಣ್ಣ ಲೆಕ್ಕ ಹಾಕಕ್ಕೆ ಅದೆಂತದ ಒತ್ತಿ ಒತ್ತಿ ಒಂದ್ ಗಂಟೆ ಲೆಕ್ಕ ಮಾಡ್ತೇವೆ. ವಿದ್ಯೆನೇ ಬೇರೆ, ಬುದ್ಧಿವಂತಿಕೆನೇ ಬೇರೆ ಅನ್ಸುತ್ತೆ. ಅದಕ್ಕೆ ಹೇಳಿದ್ದು ಒಳ್ಳೆ ಬದುಕು ಬದುಕೋಕೆ ಅಕ್ಷರಸ್ಥ ಅನಕ್ಷರಸ್ಥ ಅನ್ನೋ ವ್ಯತ್ಯಾಸ ಇರಲ್ಲ. ಮಕ್ಕಳಿಗೆ ಒತ್ತಡ ಹಾಕ್ಬಾರ್ದು, ಆದ್ರೆ ಒತ್ತಡದ ನಿರ್ವಹಣೆಯನ್ನು ಕಲಿಸಬೇಕು. ಅವರಿಗೆ ಸ್ವತಂತ್ರ ಕೊಡಬೇಕು, ಆದ್ರೆ ಸ್ವಇಚ್ಛೆ ಬೆಳೆಸಬಾರ್ದು. ಸ್ವಾಭಿಮಾನವನ್ನು ರೂಢಿಸ್ಕೋಬೇಕು, ಆದ್ರೆ ಅಹಂಕಾರವನ್ನ ಕಲಿಸಬಾರ್ದು. ಯಾವ ಮಕ್ಕಳಲ್ಲಿ ಯಾವ ಪ್ರತಿಭೆ ಸುಪ್ತವಾಗಿ ಅಡಗಿರುತ್ತೋ ಯಾರಿಗೆ ಗೊತ್ತು? ಅದನ್ನ ಹೊರಗೆ ತರೋದಿಕ್ಕೆ ದೊಡ್ಡವರು ಸಹಾಯ ಮಾಡಬೇಕು. ಬೆಳೆಯೋ ಪೈರು ಮೊಳಕೆನಲ್ಲಿ ಅಂತ ಗಾದೆ ಮಾತೆ ಇಲ್ವಾ? ಮಕ್ಕಳ ಮನಸ್ಸನ್ನು ಓದುವ, ಅರ್ಥ ಮಾಡಿಕೊಳ್ಳೋ ಸೂಕ್ಷ್ಮ ಗುಣವನ್ನ ತಂದೆ ತಾಯಿ ಪೋಷಕರು ಶಿಕ್ಷಕರು ಸಮಾಜ ಹೀಗೆ ಎಲ್ಲರೂ ಕೂಡ ಬೆಳೆಸ್ಕೋಬೇಕು. ಅವರ ವ್ಯಕ್ತಿತ್ವ ರೂಪುಗೊಳ್ಳೋಕೆ ನಾವು ಒತ್ತಾಸೆ ಹಾಕ್ಬೇಕು, ಹೊರತು ನಮ್ಮ ವ್ಯಕ್ತಿತ್ವವನ್ನು ಅವರಲ್ಲಿ ಏರುವ ಪ್ರಯತ್ನ ಮಾಡಬಾರದು. ಅಮ್ಮ ಟಿವಿ, ಅಪ್ಪ ದುಡಿಮೆ, ಮಕ್ಕಳು ಮೊಬೈಲು ಲ್ಯಾಪ್ಟಾಪು, ಅವ್ರವ್ರ ದಾರಿ, ಅವ್ರವ್ರಿಗೆ ಏನಂಗಾಕ್ ಕುಂತಿದೀವಿ. ಹೌದು ಕಣೆ ಹೇಳವ, ಒಂದೇ ಮನೇಲಿದ್ರು ಒಬ್ರಿಗೊಬ್ರು ಮಾತಾಡಕ್ಕೆ ಟೈಮ್ ಇಲ್ಲ, ಅದ್ರಲ್ಲೂ ಮಾತಾಡೋ ಮನ್ಸು ಇಲ್ಲ ಅನ್ನು. ಎಲ್ರಿಗೂ ಬೇರೆ ಬೇರೆ ರೂಮು, ಆ ರೂಮ್ ಇಂದ ಈ ರೂಮ್ಗೆ, ಅಡಿಗೆ ಮನೆಯಿಂದ ನಡುಮನೆಗೆ ಫೋನ್ ಮಾಡಿ ಮಾತಾಡ್ತಾರೆ. ಅದು ಯಾತಕ್ಕೆ? ಊಟಕ್ಕೆ ಬಾ, ತಿಂಡಿಗೆ ಬಾ ಅಂತ ಕರೆಯೋಕಿ. ಗೌರಮ್ಮ, ಅಷ್ಟಾದ್ರೂ ಊಟನಾದ್ರೂ ಒಟ್ಟಿಗೆ ಮಾಡ್ತಾರಾ? ಅದು ಇಲ್ಲ. ಹಿಂಗಾದ್ರೆ ಮಕ್ಳು ಮನಸ್ಸು ಎತ್ತವರಿಗೆ, ದೊಡ್ಡವ್ರ ಮನಸ್ಸು ಮಕ್ಳಿಗೆ ತಿಳಿಯದಾದ್ರೂ ಹಂಗೆ ಅಂತೀನಿ. ಎಲ್ಲೋ ಬೆಂಗಳೂರಿನಲ್ಲೋ ಡೆಲ್ಲಿನಲ್ಲೋ ಹಿಂಗಿರ್ಬೋದು ಅಂತಿದ್ದೆ. ಎಲ್ಲ ಕಡೆ ಇದೇ ಇರುತ್ತಾ ಬಿಡು, ಸಣ್ಣ ಸಣ್ಣ ಊರುಗಳಲ್ಲಿ ಇದೆಲ್ಲ ಇರಲ್ಲ. ಬತ್ತಾ ಬತ್ತಾ ಪಟ್ಟಣ ಹಳ್ಳಿಗಳಲ್ಲೂ ಈ ಬೆಳವಣಿಗೆ ಆಗ್ತಾ ಐತೆ ಗಂಗಮ್ಮ. ಇದರಿಂದನೇ ನಮ್ಮ ಮಕ್ಕಳು ಒಂಟಿತನ ಬೆಳೆಸ್ಕೊಂಡ್ಬಿಡ್ತವೆ. ತುಂಬಿದ ಮನೆಗಳಂತೂ ಇಲ್ಲ, ತುಂಬಿದ ಮನಸ್ಸುಗಳಾದ್ರೂ ಬೇಡವ. ಒಟ್ಟೊಟ್ಟಿಗೆ ಬೆಳೆಯೋರು ಸಮಾಜಮುಖಿಗಳಾಗ್ತಾರೆ, ಒಂಟಿಯಾಗಿ ಬೆಳೆಯೋರು ವಿಪರೀತ ಅಂತರ್ಮುಖಿಗಳಾಗ್ತಾರೆ. ಅದು ನಿಜ ಬಿಡು. ಈಗಿನ ಮಕ್ಕಳು ಮುಖಕ್ಕೆ ಮುಖ ಕೊಟ್ಟು ಮಾತಾಡೆ ಆಡಲ್ಲ, ಹ್ಞೂ ಅಷ್ಟೇಯ. ಬೇರೆ ಕಡೆ ದೂರ ದೂರಲ್ಲಿ ಇರ್ತಾರೆ, ಫೋನ್ ಮಾಡು ಅಂದ್ರೆ ದಿವಸ ಏನ್ ಮಾತಾಡೋದು ಅಂತಾರೆ. ಊರಿಗೆ ಬಂದೋಗ್ರಪ್ಪ ಅಂದ್ರೆ ಅಲ್ಲೇನೈತೆ ಊರಾಗೆ ಎಂತವೆ? ತಂದೆ ತಾಯಿ ಕುಟುಂಬ ವ್ಯವಸ್ಥೆ ಇತ್ಯಾದಿ ಎಲ್ಲಾ ಯಾರಿಗಾಗಿದೆ ಅನ್ನೋದೇ ಈ ಮಕ್ಕಳಿಗೆ ಅರಿವಿಗೆ ಬರಲ್ಲ. ಕೂಡಿ ಬಾಳಿದವರ ಮಹತ್ವ ಮೊದ್ಲೇ ತಿಳಿದಿಲ್ಲ. ದೊಡ್ಡ ದೊಡ್ಡವ್ರೆ ಬೇರೆಯಾಗಿ ಒಟ್ಟಿಗೆ ಇರೋರ್ನ ಬೇರೆ ಆಗ್ಸಕ್ಕೆ ಭಾಷಣ ಮಾಡ್ಕೊಂಡು ಊರೂರು ಸುತ್ತಾ ಇದಾರೆ, ಇವರಿಗೆ ಹೇಳರ್ ಯಾರು? ಆ ಸುದ್ದಿ ಬಿಡ್ತಾಯಿ, ಮಕ್ಕಳು ಮನಸ್ ಬಿಚ್ಚಿ ಮಾತಾಡಲ್ಲ ಅಂದ್ರೆ ಹೆಂಗವ್ವ? ಪರೀಕ್ಷೆಯಲ್ಲಿ ನಂಬರ್ ಬರೋದು ಅದಿರ್ಲಿ, ವೈನಾಗಿ ಬದುಕೋದು ಕಲ್ಸೋದು ಮುಖ್ಯ ಅನ್ನಂಗಂತಲ್ಲ. ಅದಕ್ಕೆ ಗಂಗಮ್ಮ ಹೇಳಿದ್ದು, ಓದಿ ಬರೆಯೋ ಪರೀಕ್ಷೆಗಿಂತ ಜೀವನದ ಪರೀಕ್ಷೆಯಲ್ಲಿ ಪಾಸಾಗೋ ವಿದ್ಯೆನ ಕಲಿಸ್ಬೇಕು. ಅಕ್ಕರವು ಲೇಖಕ್ಕೆ, ತರ್ಕತ ವಾದಕ್ಕೆ, ಮಿಕ್ಕ ವಾದಗಳು ಬರೀ ಲೆಕ್ಕಕ್ಕೆ, ಮೋಕ್ಷಕ್ಕೆರಡಕ್ಷರವೇ ಸಾಕು ಅಂತ ಸರ್ವಜ್ಞ ಮೂರ್ತಿ ಹೇಳಿಲ್ವಾ? ವ್ಯಕ್ತಿತ್ವ ರೂಪಿಸೋಕೆ ಒಳ್ಳೆಯ ಶಿಕ್ಷಣ ಬೇಕು, ಇಡೀ ಸಮಾಜ ದೇಶ ರೂಪಿಸಿಕೊಳ್ಳೋಕೆ ಒಳ್ಳೆಯ ಸಂಸ್ಕಾರ ಬೇಕು. ನಿಜ ಗೌರಮ್ಮ, ಅದಕ್ಕೆ ಹೇಳೋದು, ಪ್ರತಿಯೊಂದು ಮನೆ ಕೂಡ ಒಂದೊಳ್ಳೆ ಸ್ಕೂಲ್ ತರ ಮಕ್ಕಳನ್ನ ಸಮಾಜಮುಖಿಯಾಗಿ ತಯಾರ್ ಮಾಡ್ಬೇಕು, ಇಲ್ಲ ಅಂದ್ರೆ ದೇಶ ಭಾಷೆ ಉಳಿಯುತ್ತಾ? ಅಲ್ಲ ಜಯಮ್ಮ, ಯಾವ್ದೋ ಒಂದೋ ಎರಡೋ ಮಕ್ಕಳು ಹಿಂಗಾದ್ರೆ ದೇಶಕ್ಕೆ ಏನವ ನಷ್ಟ ಅಂತೀನಿ. ಏನ್ ಗಂಗಮ್ಮ ಹಿಂಗ ಮಾತಾಡ್ತೀಯ? ಇವತ್ತು ನಮ್ಮ ಮಕ್ಕಳಿಗೆ ನಾವು ಕೊಡೋ ಶಿಕ್ಷಣ, ಕಲಿಸಿಕೊಡೋ ಗುಣ ನಡವಳಿಕೆಗಳು ಮುಂದಿನ ದಿನಗಳಲ್ಲಿ ಈ ದೇಶದ ಅಭಿವೃದ್ಧಿ ಬೆಳವಣಿಗೆ ಅಳಿವು ಉಳಿವಿಗೆ ಕಾರಣ ಆಗುತ್ತೆ, ಗೊತ್ತೇನವ ನಿಂಗೆ? ಇಂತಹ ಕಾರಣಗಳಿಂದಲೇ ಅದೆಷ್ಟೋ ದೇಶಗಳು ಅನುಭವಿಸ್ತಾ ಇರೋ ತೊಂದರೆಗಳನ್ನ ನೋಡ್ತಾ ಇಲ್ವಾ? ಭಯೋತ್ಪಾದನೆ, ಅಶಾಂತಿ, ಬಡತನ, ಬೇರೆ ದೇಶದ ಬಳಿ ಸಾಲ ಮಾಡೋದು, ದೇಶನೇ ಅಡ ಇಡೋದು, ಇವೆಲ್ಲ ಆಗುತ್ತೆ. ಎಲ್ಲಿಂದ ಎಲ್ಲಿಗೆ ಸಂಬಂಧ ಐತೆ ನೋಡವ. ಇಲ್ಲೆಲ್ಲೋ ದಾರ ಇಟ್ಕೊಂಡ್ರೆ ಅಲ್ಲೆಲ್ಲೋ ಗಾಳಿಪಟ ಆರುತ್ತಲ್ಲ. ಹಂಗೆ ಹಿಂಗಾದ್ರೆ ನಮ್ಮ ಮಕ್ಕಳನ್ನ ಓದಿಸಿ ಬರ್ಸೋದು ಹೆಂಗೆ ಅಂತೀನಿ. ಮಕ್ಕಳ ಕಲಿಕೆಗೆ ಪೂರಕವಾದ ವಾತಾವರಣವನ್ನ ರೂಪಿಸಬೇಕಾದ ಹೊಣೆಗಾರಿಕೆ ಈ ವ್ಯವಸ್ಥೆಯ ಪ್ರತಿಯೊಬ್ಬರ ಮೇಲೂ ಕೂಡ ಇದೆ. ಒತ್ತಡ ಇಲ್ಲದ ಕಲಿಕೆಗೆ ಅವಕಾಶ ಕಲ್ಪಿಸಬೇಕು. ಅವರು ಕಲಿಯೋ ವಿದ್ಯೆ ಅವರ ಮುಂದಿನ ಜೀವನಕ್ಕೆ ಆಧಾರ ಆಗೋ ರೀತಿಯಲ್ಲಿರಬೇಕು. ಅದು ಸತ್ಯ ಗೌರ. ಅದೆಷ್ಟೋ ದುಡ್ಡು ಖರ್ಚು ಮಾಡಿ ಡಿಗ್ರಿ ಮೇಲ್ ಡಿಗ್ರಿ ತಗೊಂಡ್ರು ಉದ್ಯೋಗ ಇಲ್ಲ ಅಂದ್ರೆ ಮಕ್ಕಳ ಮನಸ್ಸು ಬುದ್ಧಿ ಏನಾಗ್ಬೇಕು ಹೇಳು ನೋಡೋಣ. ಸ್ವಾಭಿಮಾನದ ಬದುಕಿಗೆ ಬೇಕಾದ ಅವಕಾಶ ಮಾಡೋದು ಮುಖ್ಯ ಅಲ್ವಾ? ಮಕ್ಕಳಲ್ಲಿ ಸ್ವಾಭಿಮಾನ ಬೆಳೆಸೋದಕ್ಕಿಂತ ನಾವು ನಮ್ಮಲ್ಲಿ ದುರಭಿಮಾನ ಬೆಳೆಸ್ಕೊಳ್ಳೋದೇ ಜಾಸ್ತಿ ಆಗೈತೆ. ಹೌದಪ್ಪ, ಇವತ್ತೇನೋ ಅದು ನಮ್ಮ ಅಹಂಕಾರನ ತಣಿಸಬಹುದು, ಆದ್ರೆ ಇಂತಹ ಜವಾಬ್ದಾರಿಗಳ ಮುಖಾಂತರ ನಮ್ಮ ಮಕ್ಕಳ ಭವಿಷ್ಯ ಹಾಳು ಮಾಡ್ತಾ ಇದ್ದೀವಿ ಅನ್ನೋ ಪ್ರಜ್ಞೆ ಬರಬೇಕು ನೋಡು. ನಾವು ಕೊಡೋ ದುಡ್ಡು ನಮ್ ಬಾಲ ದೊಡ್ಡದು ಅಂತ ಮೆರೆಯಕ್ಕೋದ್ರೆ ಯಾರು ಒಳ್ಳೇದಲ್ಲ. ಇದು ಅರ್ಥ ಆಗೋರಿಗೆ ಅರ್ಥ ಆದ್ರೆ ಸಾಕ್ ಕಣವ. ಹೌದಮ್ಮ, ನಾವು ದೊಡ್ಡವರು ಅನ್ಸ್ಕೊಂಡವರು ನಮ್ ಜವಾಬ್ದಾರಿ ಅರಿತು ನಡಿಬೇಕು. ಮಕ್ಕಳಿಗೆ ಅದನ್ ಮಾಡು ಇದನ್ ಮಾಡು ಅಂತ ಒತ್ತಾಯ ಮಾಡಬಾರ್ದು. ಹಂಗಂತ ಸುಮ್ನಿರಬಾರ್ದು. ಯಾವ್ದು ಮಾಡಿದ್ರೆ ಒಳ್ಳೇದು, ಯಾವ್ದು ಸರಿಯಲ್ಲ ಅನ್ನೋ ಮಾರ್ಗದರ್ಶನ ಮಾಡಬೇಕು. ದೊಡ್ಡವರು ದಿಕ್ಸೂಚಿ ಆಗಬೇಕು, ದಿಕ್ ತಪ್ಪಿಸಬಾರ್ದು. ಪರೀಕ್ಷೆ ಫಲಿತಾಂಶ ಬಂದಾಗ ಮಕ್ಕಳ ಜೊತೆಗೆ ಇರಬೇಕು, ಪಾಸೋ ಫೇಲೋ ಏನೋ ಆಗ್ಲಿ ಅವರಿಗೆ ಧೈರ್ಯ ತುಂಬೇಕು. ಬೇರೆ ಮಕ್ಕಳು ಫಲಿತಾಂಶ ಮಾರ್ಕ್ಸು ಅಂತ ಹೋಲಿಕೆ ಮಾಡಬಾರ್ದು. ಜೀವನ ಅಂದ್ರೆ ನೂರಾರು ಅವಕಾಶಗಳ ಹೆಬ್ಬಾಗಿಲು ಅನ್ನೋದನ್ನ ಅವರಿಗೆ ಅರ್ಥ ಆಗತರ ಬಿಡಿಸಿ ನಾವು ಹೇಳ್ಬೇಕವ. ಪರೀಕ್ಷೆ ಬರುತ್ತೆ ಹೋಗುತ್ತೆ, ಅದ್ರಿಂದ ಆಚೆನೂ ಜೀವನ ಐತೆ ಅನ್ನೋದನ್ನ ಅವರಿಗೆ ಅರ್ಥ ಮಾಡಿಸ್ಬೇಕು. ಯಾವುದೋ ಒಂದು ಪರೀಕ್ಷೆ ಮಾರ್ಕ್ಸ್ಗಾಗಿ ಎಳೆ ಜೀವಗಳು ಬಲಿಯಾಗೋದಕ್ಕೆ ಅವಕಾಶ ಮಾಡಿಕೊಡಬಾರದು. ಮಕ್ಕಳ ಮನಸ್ಸು ಹೂವಿದ್ದಂಗೆ ಅದನ್ನ ಸಹಜವಾಗಿ ಅರಳೋಕೆ ಬಿಡಬೇಕು, ಹೊಸಗೆ ಹಾಕಬಾರದು. ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು, ಅವರ ಹಕ್ಕು ಆಸೆ ಆಕಾಂಕ್ಷೆಗಳಿಗೆ ಅಡ್ಡಿ ಬರೋ ಅಧಿಕಾರ ಯಾರಿಗೂ ಇಲ್ಲ. ಇನ್ನೇನು ಪರೀಕ್ಷೆ ರಿಸಲ್ಟ್ ಬರುತ್ತೆ, ತೀರಾ ತಲೆ ಕೆಡಿಸ್ಕೋಬೇಡಿ ಅಂತ ದೊಡ್ಡವರು ಮಕ್ಕಳಿಗೆ ಹೇಳ್ಬೇಕು, ಏನಂತೀರಾ? ಇದುವರೆಗೂ ಮಕ್ಕಳ ಓದಿಗೆ ಒತ್ತಡ ಬೇಡ ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಎಂ ಶೋಭಾ, ಪಿಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಮತ್ತೊಂದು ಪ್ರಾಯೋಜಿತ ಕಾರ್ಯಕ್ರಮವನ್ನ. ಆಕಾಶವಾಣಿ ಬುದುರಡಿಕೆಯ ಸುರಿದು ಕೊನೆಯಲ್ಲ ಬಡಿದು ಮಣಿಗಳ ಸುಲಿಯುವ. ಈಗ ಕೇಳಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಕೇಳಿದ್ರೆ ಅಡಿಕೆ ಅರಿಕೆ ಕಾರ್ಯಕ್ರಮ ಸರಣಿಯಲ್ಲಿ ನಾವು ಹಿಂದಿನ ವಾರ ಅಡಿಕೆ ತಳಿಗಳ ಕುರಿತು ಮಾಹಿತಿಯನ್ನ ಮಾಡ್ಕೋತಾ ಇದ್ವಿ. ಅಡಿಕೆಯಲ್ಲಿ ಅನೇಕ ತಳಿಗಳಿರುವುದನ್ನು ನಾವು ಪರಿಚಯ ಮಾಡಿಕೊಟ್ವಿ. ಆದರೆ ಎಲ್ಲಾ ತಳಿಗಳನ್ನ ಎಲ್ಲ ಪ್ರದೇಶಗಳಲ್ಲಿ ಬೆಳೆಯಲು ಸೂಕ್ತವಲ್ಲ ಎಂಬ ಮಾಹಿತಿಯನ್ನು ಕೂಡ ತಿಳ್ಕೊಂಡ್ವಿ. ಅದರ ಜೊತೆಯಾಗಿ ಈ ವಾರ ಅಡಿಕೆ ಬೆಳೆಯಲ್ಲಿ ವೈಜ್ಞಾನಿಕ ಸಸ್ಯಾಭಿವೃದ್ಧಿಯ ಕ್ರಮಗಳು ಈ ಕುರಿತು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ಮಹಾವಿದ್ಯಾಲಯ ಶಿವಮೊಗ್ಗ ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಹಿರಿಯ ಸಹಾಯಕ ಸಂಶೋಧಕರಾದ ಡಾಕ್ಟರ್ ಸುದೀಪ್ ಎಚ್ ಪಿ ಅವರಿಂದ ಮಾಹಿತಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅಡಿಕೆ ನಮ್ಮ ದೇಶದ ಒಂದು ಪ್ರಮುಖವಾಗಿರುವಂತಹ ವಾಣಿಜ್ಯ ಬೆಳೆ. ಈ ಬೆಳೆಯನ್ನು ನಾವು ಸಾಂಪ್ರದಾಯಿಕವಾಗಿ ನಾವು ಮಲೆನಾಡು, ಕರಾವಳಿ ಹಾಗೂ ಇತ್ತೀಚಿನ ದಿನಗಳಲ್ಲಿ ನಮ್ಮ ಅರೆಮಲ್ನಾಡು ಪ್ರದೇಶಗಳಲ್ಲಿ ಕೂಡ ಅಡಿಕೆಯನ್ನು ನಾವು ಬೆಳೀತಾ ಇರುವುದನ್ನು ಕಾಣ್ಬೋದು. ಪ್ರಸ್ತುತ ನಮ್ಮ ದೇಶದಲ್ಲಿ ನಿಮಗೆ 9.56 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಈ ಬೆಳೆಯನ್ನು ಬೆಳೀತಾ ಇದ್ದೇವೆ. ಇದರ ಉತ್ಪಾದನೆಯು ಕೂಡ ಗಣನೀಯವಾಗಿ ಏರಿಕೆ ಆಗಿರುವುದನ್ನು ಕಾಣಬಹುದು. ಪ್ರಸ್ತುತ ಇದರ ಭಾರತದಲ್ಲಿ ಇದರ ಉತ್ಪಾದನೆ 13.54 ಲಕ್ಷ ಟನ್ನಷ್ಟು ಉತ್ಪಾದನೆಯನ್ನು ಮಾಡುತ್ತಿದ್ದೆ. ಹಲವಾರು ನಮ್ಮ ಈ ಅಡಿಕೆ ಬೆಳೆಯಲ್ಲಿ ನಾವು ನಮ್ಮ ಸಾಂಪ್ರದಾಯಿಕವಾಗಿ ಬೆಳೆಯುವಂತಹ ಮತ್ತು ಅರೆಮಲ್ನಾಡು ಪ್ರದೇಶದಲ್ಲಿ ಹಲವಾರು ತಳಿಗಳನ್ನ ಕಾಣಬಹುದು. ಸ್ಥಳೀಯವಾಗಿರುವಂತಹ ತಳಿಗಳು ಮತ್ತು ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ CPCRA ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕಾಸರಗೋಡಿನ ಮತ್ತು ಅಭಿವೃದ್ಧಿಪಡಿಸಿರುವಂತಹ ಸುಧಾರಿತ ತಳಿಗಳನ್ನ ಕಾಣಬಹುದು. ಸ್ಥಳೀಯ ಪ್ರಮುಖವಾಗಿ ಸ್ಥಳೀಯವಾಗಿರುವಂತಹ ತಳಿಗಳು ಅಂದ್ರೆ ಒಂದು ತೀರ್ಥಹಳ್ಳಿ ಸ್ಥಳೀಯ, ಸಾಗರ ಸ್ಥಳೀಯ, ಕೆಳದಿ ಸ್ಥಳೀಯ, ಮತ್ತೆ ಚನ್ನಗಿರಿ ಸ್ಥಳೀಯ, ತರೀಕೆರೆ ಸ್ಥಳೀಯ, ಬುಕ್ಕಾಂಬುದಿಯ ಸ್ಥಳೀಯ ಮತ್ತು ಭೀಮಸಾಗರ ತಳಿಯ ಸ್ಥಳಿಗಳು ನಾವು ಕಾಣ್ಬೋದು. ಮತ್ತು ಸುಧಾರಿತ ತಳಿಗಳು ಬಂದಾಗ ಮಂಗಳ, ಸುಮಂಗಳ, ಶ್ರೀಮಂಗಳ, ಮಧುರಮಂಗಳ, ಸ್ವರ್ಣಮಂಗಳ ಮತ್ತು ಇತ್ತೀಚೆಗೆ ತಾನೇ ಅಭಿವೃದ್ಧಿಪಡಿಸಿರುವಂಥ ಒಂದು ಶತಮಂಗಳ ತಳಿ. ಇದಲ್ಲದೆ ಎರಡು ಪ್ರಮುಖವಾಗಿರುವಂಥ ಕುಬ್ಜ ತಳಿಗಳು ಅಂದರೆ ಗಿಡ್ಡ ತಳಿಗಳು ನಾವು ಕಾಣ್ಬೋದು. ಅದರಲ್ಲಿ VTLH1 VTLH2 ಇವು ಇಷ್ಟು ಪ್ರಮುಖವಾಗಿರುವಂಥ ತಳಿಗಳು. ಇವು ಎಲ್ಲ ಪ್ರದೇಶದಲ್ಲೂ ಬೆಳೆಯಲು ಸೂಕ್ತವಾಗಿರುವುದಿಲ್ಲ. ಬಹಳಷ್ಟು ರೈತ ಬಂದವರು ನಮ್ಮ ಸಂಶೋಧನಾ ಕೇಂದ್ರಕ್ಕೆ ಬಂದಿರ್ತಾರೆ, ಸರ್ ನಾವು ಮಂಗಳ ಅಡಿಕೆ ತಳಿಯನ್ನು ನಾವು ನಮ್ಮ ಶಿಕಾರಿಪುರದಲ್ಲಿ ಮಾಡ್ಬೋದಾ ಅಥವಾ ತೀರ್ಥಹಳ್ಳಿ ತಳಿಗಳನ್ನ ನಾವು ನಮ್ಮ ಅರೆಮಲ್ನಾಡು ಪ್ರದೇಶದಲ್ಲಿ ಬೆಳಿಬಹುದಾ ಅಂತ ಕೇಳ್ತಿದ್ದೆ. ಅದರಿಂದ ನಮ್ಮ ರೈತ ಬಾಂಧವರಿಗೆ ನನ್ನ ಸಲಹೆ ಏನು ಅಂದರೆ ಆಯಾ ಪ್ರದೇಶಗಳಿಗೆ ಅಂದರೆ ಮಲ್ನಾಡು ಪ್ರದೇಶಗಳಿಗೆ ಸೂಕ್ತವಾಗಿರುವಂಥ ತಳಿಗಳು ಅಂದರೆ ತೀರ್ಥಹಳ್ಳಿ, ಸಾಗರ, ಕೆಳದಿ ತಳಿಗಳು ಮತ್ತು ಅರೆಮಲ್ನಾಡು ಪ್ರದೇಶಗಳಿಗೆ ಸೂಕ್ತವಾಗಿರುವಂಥ ತಳಿಗಳು ಅಂದರೆ ಚನ್ನಗಿರಿ ಸ್ಥಳೀಯ ಇದೆ, ತರೀಕೆರೆ ಸ್ಥಳೀಯ ಇದೆ, ಮತ್ತು ಚಿತ್ರದುರ್ಗ ಭಾಗಕ್ಕೆ ಹೋದಾಗ ಚಿತ್ರಳ್ಳಿ ಎಂಬ ಸ್ಥಳೀಯ ತಳಿ ಇದೆ, ಮತ್ತು ಭೀಮ್ ಸಮುದ್ರ ಸ್ಥಳೀಯ ತಳಿಯಿದೆ, ಮತ್ತು ನಮ್ಮ ಕರಾವಳಿ ಪ್ರದೇಶಗಳಿಗೆ ಬಂದಾಗ ನಾವು ನಮ್ಮ CPCRA ಸಂಶೋಧನಾ ಕೇಂದ್ರ ಅಭಿವೃದ್ಧಿಪಡಿಸಿದಂಥ ಸುಧಾರಿತ ತಳಿಗಳನ್ನ ನಾವು ನಾಟಿಗೆ ಉಪಯೋಗಿಸ್ಬೋದು. ಆಯಾ ಪ್ರದೇಶಗಳಿಗೆ ಸೂಕ್ತವಾಗಿ ಹೊಂದಿಕೊಂಡು ಬೆಳೆಯುವಂಥ ತಳಿಗಳನ್ನ ನಾವು ಆಯ್ದು ನಾವು ಸಸ್ಯಾಭಿವೃದ್ಧಿಗೆ ಮಾಡಿದಾಗ ಮಾತ್ರ ನಾವು ಅಡಿಕೆ ಕೃಷಿಯಲ್ಲಿ ಯಶಸ್ವಿಯಾಗಲು ಕಾಣ್ಬೋದು. ಇದು ಪ್ರಮುಖವಾದದ್ದು. ಇನ್ನು ಇದರಲ್ಲಿ ಪ್ರಮುಖವಾಗಿ ಮೂರು ವಿಧಾನಗಳನ್ನ ನಾವು ಬಹಳ ಗಮನವನ್ನಿಟ್ಟು ನಾವು ಸಸ್ಯಾಭಿವೃದ್ಧಿಯನ್ನು ಮಾಡಬೇಕು. ಅದರಲ್ಲಿ ತಾಯಿ ಮರಗಳನ್ನು ಗುರುತಿಸುವುದು. ತಾಯಿ ಮರ ಅಂದರೆ ಆರೋಗ್ಯವಂತ ತೋಟಗಳನ್ನು ಮೊದಲನೇದಾಗಿ ನಾವು ಗುರುತಿಸಬೇಕು, ಮತ್ತು ಯಾವುದೇ ಕೀಟ ಮತ್ತು ರೋಗಬಾಧೆ ಇರಬಾರ್ದು. ಮತ್ತು ಆ ಗಿಡ ತೋಟದ ಲಕ್ಷಣಗಳೇನಿರಬೇಕು ಅಂದರೆ ಉತ್ತಮವಾಗಿರುವಂಥ ಇಳುವರಿ ಕೊಡುವಂಥ ಸಾಮರ್ಥ್ಯವನ್ನು ಇರಬೇಕು, ಇದು ಒಂದು. ಮತ್ತು ಆ ಮರದ ಗೆಣ್ಣುಗಳು ಭಾಳ ಹತ್ತಿರದಿಂದ ಕೂಡಿರಬೇಕು, ಅಂದರೆ ಅರ್ಧ ಅಡಿಯಷ್ಟು ಗೆಣ್ಣುಗಳು ಕೂಡಿರಬೇಕು. ಮತ್ತು ಮರ ನಿಮಗೆ ಕನಿಷ್ಠ ಅಂದರೂ 10-12 ಎಲೆ ಗರಿಗಳು ಇರುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಮತ್ತು ಸರಾಸರಿ ನಿಮಗೆ 4-5 ಗೊನೆಗಳಿರುವಂಥ ಒಂದು ಗಿಡಗಳನ್ನು ನಾವು ಗುರುತಿಸಿ ಅಂತಹ ಗಿಡಗಳಿಂದ ಅಥವಾ ಅಂತಹ ಮರಗಳಿಂದ ನಾವು ಉತ್ಕೃಷ್ಟವಾಗಿರುವಂಥ ಕಾಯಿಗಳನ್ನು ಆಯ್ದು ನಾವು ಸಸ್ಯ ಅಭಿವೃದ್ಧಿಗೆ ಉಪಯೋಗಿಸಬೇಕು. ಬಹಳಷ್ಟು ರೈತ ಬಾಂಧವರು ಕೇಳ್ತಾ ಇರ್ತಾರೆ, ಎಂಥ ವಯಸ್ಸಿನ ಮರವನ್ನು ನಾವು ಗುರುತಿಸಬೇಕು? ಮಧ್ಯ ವಯಸ್ಸಿನ ಅಂದರೆ 25-30 ವಯಸ್ಸಿನ ಪ್ರಾಯದ ಮರಗಳನ್ನು ನಾವು ಗುರುತಿಸಿ ಅಂತಹ ಮರಗಳಿಂದ ನಾವು ಗೋಟುಗಳು ಅಂತೀವಿ ಅಥವಾ ಕಾಯಿಗಳನ್ನು ತಂದು ನಾವು ಸಸ್ಯ ಅಭಿವೃದ್ಧಿಯನ್ನು ಮಾಡಬೇಕು, ಇದು ಒಂದು. ಇನ್ನು ಎರಡನೇದಾಗಿ ನಾವು ಸ್ವಾಭಾವಿಕವಾಗಿ ಎರಡು ರೀತಿಯಲ್ಲಿ ಸಸ್ಯಾಭಿವೃದ್ಧಿ ಕ್ರಮಗಳನ್ನು ಮಾಡ್ತೀವಿ. ಒಂದು ಪ್ರಾಥಮಿಕ ಸಸಿಮಡಿಗಳಲ್ಲಿ ಮತ್ತು ದ್ವಿತೀಯ ಸಸಿಮಡಿ ಅಂತ ಮಾಡ್ತೀವಿ. ಪ್ರಾಥಮಿಕ ಸಸಿಮಡಿಗಳಲ್ಲಿ ನಾವು ಪರಂಪರಾಗತವಾಗಿ ಮಾಡ್ಕೊಂಡು ಬಂದಿರುವಂಥ ಪದ್ಧತಿ ಇದು. ಇದರಲ್ಲಿ ನಾವು 1 ಅಡಿಯಷ್ಟು ಏರು ಮಡಿಗಳನ್ನು ಮರಳಿನೊಂದಿಗೆ ಮಿಶ್ರಣ ಮಾಡಿ ಈ ಆಯ್ದ ಗೋಟುಗಳನ್ನು ನಾವು ತೊಟ್ಟಿನ ಭಾಗ ಮೇಲ್ಮುಖವಾಗಿ ಗೋಟಿನಿಂದ ಗೋಟಿಗೆ 5 ಸೆಂಟಿಮೀಟರ್ ಅಂತದರಲ್ಲಿ ನಾವು ಇಟ್ಟು ನಾವು ನಂತರ ಮರಳನ್ನು ಅದರ ಮೇಲೆ ಹರಡಿ ನಾವು ನಾಟಿಯನ್ನು ಮಾಡಿ ನೀರಾವರಿ ವ್ಯವಸ್ಥೆಯನ್ನು ಕೊಡಬೇಕು. ಈ ರೀತಿ ಮಾಡಿದಾಗ ನಿಮಗೆ 45-50 ನಮಗೆ ಗೋಟುಗಳು ಮೊಳಕೆ ಹೊಡೆಯಲು ಪ್ರಾರಂಭಿಸಿತು, ಇದು ಒಂದು. ಮತ್ತು ಇತ್ತೀಚೆಗೆ ನಮ್ಮ ಅರೆಮಲ್ನಾಡು ಪ್ರದೇಶದಲ್ಲೂ ರೈತರೇ ಅಭಿವೃದ್ಧಿಪಡಿಸಿರುವಂತಹ ತಂತ್ರಜ್ಞಾನಗಳು ಏನೆಂದರೆ ಈ ಅನ್ನ ಬಸಿಯುವ ಬುಟ್ಟಿಯಲ್ಲಿ ಅಥವಾ ಈ ಗೋಣಿ ಚೀಲಗಳಲ್ಲಿ ನಾವು ಗೋಟುಗಳನ್ನು ಹಾಕಿ ಈ ಪದ್ಧತಿಗಳಲ್ಲೂ ಕೂಡ ಮೊಳಕೆಯನ್ನು ನಾವು ಬರೆಸೋದನ್ನು ಕಾಣ್ಬೋದು. ಬಟ್ ಆದರೆ ಇಲ್ಲಿ ಒಂದು ಸಮಸ್ಯೆ ಏನು ಅಂದರೆ ಇಲ್ಲಿ ಮೊಳಕೆಯ ಪ್ರಮಾಣ ಕಮ್ಮಿ. ಇದರಲ್ಲಿ ನಮ್ಮ ಸಾಂಪ್ರದಾಯಿಕ ನಾವು ಏರುಮಡಿಗಳಲ್ಲಿ ಮಾಡಿದಾಗ ನಮಗೆ 75-80 ಮೊಳಕೆಯನ್ನು ಕಾಣ್ಬೋದು ಗೋಟುಗಳಲ್ಲಿ. ಬಟ್ ಅದೇ ಅನ್ನ ಬಸಿಯುವ ಬುಟ್ಟಿಯಲ್ಲಿ ಅಥವಾ ಗೋಣಿಚೀಲಗಳ ಪದ್ಧತಿಯಲ್ಲಿ ಗೋಟುಗಳನ್ನು ತುಂಬಿ ನೀರಾವರಿ ಸಂಕಲ್ಪಿಸಿದಾಗ ಈ ಪದ್ಧತಿಯಲ್ಲಿ ನಿಮಗೆ ಶೇಕಡ 55-60 ಮಾತ್ರ ಮೊಳಕೆಯನ್ನು ಕಾಣ್ಬೋದು. ಈ ಪ್ರಾಥಮಿಕ ಸಸಿಯಲ್ಲಿ ಮೊಳಕೆ ಒಡೆದ ನಂತರ ನಾವು ಅದನ್ನು ದ್ವಿತೀಯ ಸಸಿಮಡಿಗಳಿಗೆ ನಾವು ವರ್ಗಾವಣೆ ಮಾಡಬೇಕು. ಅಂದರೆ 45-50 ಮೊಳಕೆ ಒಡೆದ ಗೋಟುಗಳನ್ನು ನಾವು 25x15 cm ಅಳತೆಯ ಪಾಲಿಥೀನ್ ಚೀಲಗಳಲ್ಲಿ ಇಲ್ಲಿ ನಾವು ಮಣ್ಣು ಗೊಬ್ಬರ ಮತ್ತು ಮರಳು 3:1:1 ಸಮ ಮಿಶ್ರಣಗಳಲ್ಲಿ ನಾವು ಮಿಶ್ರಣ ಮಾಡಿ ನಾವು ಪಾಲಿಥೀನ್ ಚೀಲಗಳು ತುಂಬಿ ಈ ಮೊಳಕೆ ಒಳದ ಗೋಟುಗಳನ್ನು ನಾವು ನಾಟಿಯನ್ನು ಮಾಡಬೇಕು. ಹೀಗೆ ನಾಟಿಯನ್ನು ನಾವು ಮಾಡಿದಾಗ ಸ್ಪ್ರಿಂಕ್ಲರ್ ಸಹಾಯದಿಂದ ನಾವು ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಬೇಕಾಗುತ್ತದೆ. ಮತ್ತು ಈಗ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಿದ ನಂತರ ನಾವು ಇದರ ಪೋಷಣೆಯನ್ನು ಕೂಡ ಮಾಡಬೇಕು, ಇದು ಪ್ರಮುಖವಾದದ್ದು. ಇಲ್ಲಿ ಬಹಳಷ್ಟು ರೈತ ಬಾಂಧವರು ನಮ್ಮ ಸಂಶೋಧನಾ ಕೇಂದ್ರಗಳಿಗೆ ಬಂದಾಗ ಕೇಳ್ತಾರೆ, ನರಳಿನ ಆಶ್ರಯದಲ್ಲಿ ಇಡಬೇಕು ಅಥವಾ ಬಿಸಿಲಿನಲ್ಲೇ ಇಡಬೇಕು ಅಂತ ಬಹಳಷ್ಟು ರೈತ ಬಾಂಧವರು ಕೇಳ್ತಾ ಇರ್ತಾರೆ. ನಾವು ಸಸ್ಯಾಭಿವೃದ್ಧಿಯನ್ನು ಮಾಡಿದಾಗ ಶೇಕಡ 50% ಅಂದರೆ ಶೇಕಡ 50% ನರಳು ಮತ್ತು 50% ಬಿಸಿಲಿರುವಂಥ ಪ್ರದೇಶಗಳನ್ನು ನಾವು ಈ ಸಸ್ಯಾಭಿವೃದ್ಧಿಯನ್ನು ಮಾಡಬೇಕಾಗುತ್ತೆ. ಅಂದರೆ ನಾವು ಅಡಿಕೆ ತೋಟಗಳಲ್ಲಾಗಲಿ ಅಥವಾ ತೆಂಗಿನ ತೋಟಗಳಲ್ಲಾಗಲಿ ಅಥವಾ ಹಸಿರು ಮನೆಯ ವಾತಾವರಣದಲ್ಲಿ ನಾವು ಈ ಸಸಿಗಳನ್ನು ಇಟ್ಟು ನಾವು ಪೋಷಣೆಯನ್ನು ಮಾಡಿದಾಗ ಗಿಡಗಳು ಬಹಳ ಉತ್ಕೃಷ್ಟವಾಗಿ ಬರೋದನ್ನು ಕಾಣ್ಬೋದು. ಇದು ಇಷ್ಟು. ಇನ್ನು ನಮ್ಮ ಅಡಿಕೆ ಸಂಶೋಧನಾ ಕೇಂದ್ರ 2019 ಅಭಿವೃದ್ಧಿಪಡಿಸಿರುವಂಥ ಒಂದು ನೂತನ ತಂತ್ರಜ್ಞಾನ ಎಂದರೆ ನೇರವಾಗಿ ನಾವು ಪಾಲಿಥೀನ್ ಚೀಲಗಳಿಗೆ ಗೋಟನ್ನು ವರ್ಗಾವಣೆ ಮಾಡುವುದು. ಇಲ್ಲಿ ಯಾವುದೇ ರೀತಿಯ ಪ್ರಾಥಮಿಕ ನರ್ಸರಿ ಅಥವಾ ಈ ಪರಂಪರಾಗತವಾಗಿ ಮಾಡ್ಕೊಂಬಂದಿರುವಂಥ ಪದ್ಧತಿಗಳನ್ನ ಇಲ್ಲಿ ಅನುಸರಿಸ್ತಾ ಇಲ್ಲ. ನೇರವಾಗಿ ನಾವು 25x15 cm ಅಳತೆ ಅಂದರೆ 2.5 kg ಮಿಶ್ರಣ ಇಡುವಂಥ ಪಾಲಿಥೀನ್ ಚೀಲಗಳಲ್ಲಿ ನಾವು 3 ಪುಟ್ಟಿ ಮಣ್ಣು 1 ಪುಟ್ಟಿ ಗೊಬ್ಬರ ಮತ್ತು 1 ಪುಟ್ಟಿ ಮರಳನ್ನು ಮಿಶ್ರಣ ಮಾಡಿ ತುಂಬಿ ನೇರವಾಗಿ ಒಂದೊಂದು ಪಾಲಿಥಿನ್ ಚೀಲಗಳಿಗೆ ಮಿಶ್ರಣ ತುಂಬಿದ ಪಾಲಿಥಿನ್ ಚೀಲಗಳಿಗೆ ನಾವು ಒಂದು ಗೋಟುಗಳನ್ನು ತೊಟ್ಟಿನ ಭಾಗ ಮೇಲ್ಮುಖವಾಗಿರುವಂತೆ ನಾವು ನಾಟಿಯನ್ನು ಮಾಡಿ ನೀರಾವರಿ ವ್ಯವಸ್ಥೆಯನ್ನು ಸ್ಪ್ರಿಂಕ್ಲರ್ ಮುಖಾಂತರ ಕಲ್ಪಿಸ್ತಾ ಇದ್ದೀವಿ. ಈ ಪದ್ಧತಿಯಲ್ಲಿ ನಮಗೆ ಶೇಕಡ 80-82% ಮೊಳಕೆ ಹೊಡೆದು ಮೊಳಕೆ ನಾವು ಪಡೆಯಬಹುದು ಮತ್ತು ಭಾಳ ಬೇಗ ಮೊಳಕೆ ಕೂಡ ಬರುತ್ತೆ. 45-50 ದಿವಸದಲ್ಲಿ ಈ ಪದ್ಧತಿಯಲ್ಲಿ ಕೂಡ ಮೊಳಕೆ ಬರುತ್ತೆ. ಬಟ್ ಒಂದೇನು ಅಂದರೆ ಇಲ್ಲಿ ಹೆಚ್ಚಿನ ಮೊಳಕೆ ಪ್ರಮಾಣ ನಮಗೆ ಭಾಳ ಸುಲಲಿತವಾಗಿ ಈ ಪದ್ಧತಿಯಲ್ಲಿ ನಾವು ಪಡ್ಕೋಬಹುದು. ಇದು ಒಂದು. ಇನ್ನು ಈ ರೀತಿ ಮೊಳಕೆ ನಾವು ಪಡೆದ ನಂತರ ನಾವು ಶೇಕಡ 10-12 ತಿಂಗಳ ಇರುವಂಥ ಆರೋಗ್ಯವಾಗಿರುವಂಥ ಗಿಡಗಳನ್ನ ನಾವು ಮಾತ್ರ ನಾಟಿಗೆ ಉಪಯೋಗಿಸಬೇಕು. ನಾವು ಬಹಳಷ್ಟು ರೈತರ ತಾಕುಗಳಿಗೆ ಹೋದಾಗ ನೋಡ್ತಾ ಇರ್ತೀವಿ ಏನಾಗಿರುತ್ತೆ, 3-4 ತಿಂಗಳು ಆಗಿರುವಂಥ ಗಿಡಗಳನ್ನೇ ನಾವು ನೇರವಾಗಿ ರೈತರ ನಾಟಿಗೆ ಉಪಯೋಗಿಸ್ತಾ ಇದ್ದವನ್ನು ಕಾಣ್ತಿದ್ವಿ. ಇದು ಒಂದು ತಪ್ಪು ವಿಧಾನ. ಶೇಕಡ ನಿಮಗೆ 10-12 ಅಂದರೆ 12 ತಿಂಗಳರಷ್ಟು ಆಗಿರುವಂತಹ ಉತ್ತಮವಾಗಿ ಬೆಳವಣಿಗೆ ಹೊಂದಿರುವಂತಹ ಕನಿಷ್ಠ ನಿಮಗೆ 5 ಗರಿಗಳಿರಬೇಕು ಮತ್ತು 2-3 ಅಡಿ ಎತ್ತರದ ಗಿಡಗಳು, ಜೊತೆಗೆ ಅದರ ಗಿಡದ ಗಂಡುಗಳು ಸ್ವಲ್ಪ ಮಟ್ಟಿಗೆ ದಪ್ಪವಾಗಿರುವಂಥ, ಅಂದರೆ ಗಂಡುಗಳು ಅಂದರೆ ಕಾಂಡ ಸ್ವಲ್ಪ ದಪ್ಪವಾಗಿರುವಂಥ ಸದೃಢವಾಗಿರುವಂಥ ಗಿಡಗಳನ್ನು ನಾವು ಆಯ್ದ ನಾಟಿಯನ್ನು ಮಾಡಿದಾಗ ಮಾತ್ರ ನಾವು ಈ ಅಡಿಕೆ ಕೃಷಿಯಲ್ಲಿ ಯಶಸ್ಸನ್ನು ಕಾಣ್ಬೋದು. ಮತ್ತು ಇಲ್ಲಿ ಬರುವಂತಹ ಪ್ರಮುಖವಾಗಿ ನಮಗೆ ಸಸ್ಯ ಅಭಿವೃದ್ಧಿಯಲ್ಲಿ ಕಾಣಿಸೋದು 2 ಪ್ರಮುಖವಾಗಿರುವಂಥ ಒಂದು ಕೀಟಗಳನ್ನು ನಾವು ಇತ್ತೀಚೆಗೆ ಕಾಣ್ಬೋದು. ಇದರಲ್ಲಿ ಪ್ರಮುಖವಾಗಿ ನುಸಿ ಬಾಧೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ನುಸಿ ಬಾಧೆ ನಿಮಗೆ ಈ ಬೇಸಿಗೆ ಹಂಗಾಮದಲ್ಲಿ, ಅಂದರೆ ನಿಮಗೆ ಡಿಸೆಂಬರ್ನಿಂದ ಮಾರ್ಚ್ ಏಪ್ರಿಲ್ ತನಕ ತಾಪಮಾನ ಹೆಚ್ಚಿರುವ ಸಂದರ್ಭದಲ್ಲಿ ಈ ನುಸಿ ಕೀಟದ ಬಾಧೆ ಹೆಚ್ಚಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಈ ಕೀಟನಾಶಕವನ್ನು ಸಿಂಪಡಿಸಿದಾಗ ಈ ಬಾಧೆಯನ್ನು ಕಡಿಮೆ ಮಾಡಬಹುದು. ಒಂದು, ಬೇವಿನ ಎಣ್ಣೆ ಶೇಕಡ 2 ml ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ನಾವು ಎಲೆಗಳ ಮುಂಭಾಗ ಹಾಗೂ ಎಳಗಿನ ತೆಳಗಿನ ಭಾಗ, ಅಂದರೆ ಹಿಂಭಾಗಗಳು ಎರಡಕ್ಕೂ ಕೂಡ ನಾವು ಸಿಂಪರಣೆಯನ್ನು ಮಾಡಿದಾಗ ಈ ನುಸಿ ಬಾಧೆಯನ್ನು ಒಂದು ನಾವು ಹತೋಟಿಯನ್ನು ಮಾಡಬಹುದು. ಇನ್ನು ಎರಡನೇದಾಗಿ ಪ್ರಮುಖವಾಗಿ ಬರ್ತಾ ಇರುವಂತ ಇತ್ತೀಚೆಗೆ ಕಾಣಬಹುದು ನಾವು ಸುಳಿ ತೆಗಣೆ ಬಾಧೆಯು ಕೂಡ ಹೆಚ್ಚಾಗಿ ಈ ನರ್ಸರಿಗಳಲ್ಲಿ ಕಾಣ್ತಾ ಇದೆ. ಈ ಸುಳಿ ತೆಗಣೆ ಬಾಧೆ ಅಂದರೆ ಈ ಕಪ್ಪನೆ ಉಜ್ಜನೆ ಚಿಹ್ನೆಗಳು ಎಲೆಗಳ ಮೇಲೆ ಮತ್ತು ಈ ಸುಳಿ ಭಾಗಗಳಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ. ಇದು ಕ್ರಮೇಣ ಈ ಬಾಧೆ ಹೆಚ್ಚಾದಾಗ ಏನಾಗುತ್ತೆ, ಈ ಸುಳಿಯ ಭಾಗ ಬಿಚ್ಚಲಿಕ್ಕೆ ಆಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಕೂಡ ಗಿಡಗಳು ಹಾನಿಗೊಳಗಾಗ ಸಾಧ್ಯತೆ ಇರುತ್ತೆ. ಅದರಿಂದ ಈ ಬಾಧೆ ಹೆಚ್ಚಾಗಿ ನಮಗೆ ಅಕ್ಟೋಬರ್ನಿಂದ ಡಿಸೆಂಬರ್ ಸಮಯದಲ್ಲಿ ಹೆಚ್ಚಾಗಿ ಕಾಣೋ ಸಾಧ್ಯತೆ ಇರುತ್ತೆ. ಇದರ ನಿರ್ವಹಣೆಗಾಗಿ ನೀವು 1 ml ಪ್ರತಿ ಲೀಟರ್ ನೀರಿಗೆ 5% ಲ್ಯಾಮ್ಡಾ ಸೈಲೋತ್ರಿನ್ ಕೀಟನಾಶಕವನ್ನು ನಾವು ಸಿಂಪರಣೆಯನ್ನು ಮಾಡಿದಾಗ ಮತ್ತು ಬೇವಿನ ಎಣ್ಣೆ 2 ml ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಮಿಶ್ರಣ ಮಾಡಿ ಸಿಂಪರಣೆಯನ್ನು ಮಾಡಿದಾಗ ಈ ಕೀಟಬಾಧೆಯನ್ನು ನಾವು ಕಡಿಮೆ ಮಾಡಬಹುದು. ಇದು ಒಂದು. ಮತ್ತು ಇನ್ನು ಹೆಚ್ಚಾಗಿ ನಮ್ಮ ಈ ಮಲೆನಾಡು ಪ್ರದೇಶಗಳಲ್ಲಿ ಎಲೆ ಚುಕ್ಕೆ ಬಾಧೆ ಹೆಚ್ಚಾಗಿ ಈ ನರ್ಸರಿಗಳಲ್ಲಿ, ಅಂದರೆ ಈ ಸಣ್ಣ ವಯಸ್ಸಿನ ಗಿಡಗಳು ಕೂಡ ಕಾಣ್ಬೋದು. ಎಲೆಗಳ ಮೇಲೆ ಕಂದನ ಬಣ್ಣದ ಚುಕ್ಕೆಗಳು ಹೆಚ್ಚಾಗಿ ಕಾಣ್ತಾ ಇರ್ಬೋದು. ಮತ್ತು ಅದರಲ್ಲೂ ಕೂಡ ಗಿಡ ಬೆಳವಣಿಗೆ ಹೊಂದಿದ ನಂತರ ಈ ಚುಕ್ಕೆ ಹೆಚ್ಚಾಗಿ ದೊಡ್ಡದಾಗಿ ಕಂಡು ಈ ಗಿಡಗಳ ಮೇಲೆ ಬೆಳವಣಿಗೆ ಕುಂಠಿತವಾಗಿರೋದನ್ನು ಕಾಣ್ಬೋದು. ಇದರ ನಿರ್ವಹಣೆಗಾಗಿ ನಾವು ಸಾಫ್ ಅಂತ ಬರುತ್ತೆ, ಕಾರ್ಮಡೈಜಿನ್ ಪ್ಲಸ್ ಮೈಲ್ಕೋಜೆಬ್, 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪರಣೆಯನ್ನು ಮಾಡಿದಾಗ ಇದರ ನಿರ್ವಹಣೆಯನ್ನು ಮಾಡಬಹುದು. ಅಥವಾ ಹೆಕ್ಸಾಕೋನೋಜೋಲ್ 1 ml ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪರಣೆಯನ್ನು ಮಾಡಿದಾಗ ಈ ರೋಗದಿಂದ ನಾವು ಹತೋಟಿಯನ್ನು ಅಥವಾ ನಿರ್ವಹಣೆಯನ್ನು ಮಾಡಬಹುದು. ಇದು ಇಷ್ಟು. ಇನ್ನು ಈ ನಮ್ಮ ರೈತ ಬಾಂಧವರು ಹೆಚ್ಚಾಗಿ ಈ ಸಣ್ಣ ವಯಸ್ಸಿನ, ಅಂದರೆ ಇನ್ನು ಈಗ ಮೊಳಕೆ ಹೊಡೆದು 2 ಎಲೆ ಬಿತ್ತಿರುವಂಥ ಗಿಡಗಳನ್ನ ನೋಡಿದಾಗ ಹೆಚ್ಚಾಗಿ ನಾವು ನೆರಳಿನ ಶೇಕಡ 50% ನೆರಳು ಇಲ್ಲದಾಗ ಈ ಬಾಧೆ ಹೆಚ್ಚಾಗಿ ಕಾಣಬಹುದು. ಅದರಿಂದ ಬಹಳಷ್ಟು ಕಡೆ ಈ ಸಮಸ್ಯೆಯನ್ನು ಇತ್ತೀಚೆಗೆ ನಾವು ಕಾಣ್ತಾ ಇದ್ವಿ. ಬೇಸಿಗೆ ಹಂಗಾಮಿನಲ್ಲಿ ಶೇಕಡ 50% ನೆರಳನ್ನು ನಾವು ಆ ಗಿಡಗಳ ನೆರಳಿನಲ್ಲಿ ಅಥವಾ ತೆಂಗಿನ ತೋಟಗಳಲ್ಲಿ ಅಥವಾ ಅಡಿಕೆ ತೋಟಗಳಲ್ಲಿ ಅಥವಾ ಹಸಿರುಮನೆ ವಾತಾವರಣದಲ್ಲಿ ಇಟ್ಟಾಗ ನಮಗೆ ಈ ಬಿಸಿಲಿನ ಹಂಗ ಬೇಗೆಯಿಂದ ಈ ಗರಿಗಳು ಬಿಳುಪು ಆಗಿರುವುದಂತವನ್ನು ಕಾಣ್ಬೋದು. ಇದರ ನಿರ್ವಹಣೆಗೆ ನಾನು ಹವಾಲೆ ಹೇಳಿದಾಗಿ ತೋಟಗಳಲ್ಲಿ ಅಥವಾ ಹಸಿರುಮನೆ ವಾತಾವರಣದಲ್ಲಿ ಮಾಡಿದಾಗ ಈ ಬಿಸಿಲಿನ ಬೇಗೆಗೆ ತುತ್ತಾಗುವಂತಹ ಒಂದು ಲಕ್ಷಣಗಳು ಕೂಡ ಹತೋಟಿ ಮಾಡಬಹುದು. ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನ ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್, ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗದ ಹಿರಿಯ ಸಹಾಯಕ ಸಂಶೋಧಕರಾದ ಡಾಕ್ಟರ್ ಸುದೀಪ್ ಹೆಚ್ಪಿ, ಕಾರ್ಯಕ್ರಮವನ್ನ ನಿರ್ಮಿಸಿದವರು ಮಹೇಶ್ ಹೆಚ್ಎಂ, ಪ್ರಸ್ತುತಿ ಎಸ್ಆರ್ ಭಟ್.